ಆಗ ಮಣ್ಣಿನ ಫಲವತ್ತೆಯನ್ನ ಕಾಪಾಡುವಂತ ಶಕ್ತಿ ಹೊಂದಿರಬೇಕು. ಉದಾಹರಣೆಗೆ ದ್ವಿದಳ ಧಾನ್ಯಗಳನ್ನ ನಾವು ಮಧ್ಯ ಬಿತ್ತನೆ ಮಾಡಿದ್ವಿ ಅಂದ್ರ ಅವು ಏನ್ ಮಾಡ್ತಾವು, ವಾತಾವರಣದೊಳಗಿರುವಂತ ಸಾರಜನಕವನ್ನ ಹೀರ್ಕೊಂಡು ಭೂಮಿಯೊಳಗ ಸಾರಜನಕವನ್ನ ಹೆಚ್ಚಿಸ್ತಾವ, ಸ್ಥಿರೀಕರಣ ಮಾಡ್ತಾವ. ಅಂತ ಬೆಳೆಗಳನ್ನ ಆದಷ್ಟು ಬೆಳಿಲಿಕ್ಕೆ ಮುಂದ್ ಬರ್ಬೇಕು. ಅದ್ರ ಜೊತೆಗೆ ಸೂರ್ಯಪಾನ ಆಗಿರ್ಬೋದು, ಬಿಟಿ ಹತ್ತಿ ಇಂಥ ಬೆಳೆಗಳನ್ನ ಆದಷ್ಟು ನಾವು ಕಡಿಮೆ ಮಾಡ್ಬೋದು. ಯಾಕಂತಂದ್ರ ಅವು ಮಣ್ಣಿನಲ್ಲಿರೋ ಫಲವತ್ತತೆಯನ್ನ ಸಾಕಷ್ಟು ಹೀರ್ಕೊಳ್ತಾವು. ಅದಕ್ಕ ಅಂತವನ್ ಬಿಟ್ಟು ಬಾಕಿ ಸಣ್ಣ ಸಣ್ಣ ಬೆಳೆಗಳನ್ನ ನಾವು ಬೆಳ್ಕೋಬಹುದು. ಒಳ್ಳೇದು ಹೇಮಾವತಿ ಹಿರೇಗೌಡರವರೇ, ತಾವು ಇಲ್ಲಿವರೆಗೆ ಕುಷ್ಕಿ ತೋಟಗಾರಿಕೆ ಅಂದ್ರೆ ಏನು, ಕುಷ್ಕಿ ತೋಟಗಾರಿಕೆಯ ಮಹತ್ವ ಏನದ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕುಷ್ಕಿ ತೋಟಗಾರಿಕೆಯ ಕುರಿತು ಹೇಮಾವತಿ ಹಿರೇಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ರಾಮೇಶ್ವರ್ ಶಿರಬಡಗಿ. ಈಗ ಇನಾಮಂಗಲದ ಗಿರಿಜಾ, ಈರಪ್ಪ, ಹುಬ್ಬಳ್ಳಿ ಹಾಗೂ ಸಂಗ್ರಹರಿಂದ ಸಂಪ್ರದಾಯದ ಪದಗಳು. ಚಿನ್ನೆ ಕೃಷ್ಣನ ಪದವಲ ಚಿನ್ನೆ ನೆನಪದಲಚೀನೆ ಮೊದಲಿಗೆ ನೆನದೇನೆ ಕೃಷ್ಣರ ಪಾದ ಹಿಡದೇನೆ ಮೊದಲಿಗೆ ನೆನದೇನೆ ಕೃಷ್ಣರ ಪಾದ ಹಿಡದೇನೆ ವಜೇ ದುಂಗಾರ